Hari Narayana, Hari Narayana, Hari Narayana, Enu Manave. Hari Narayana, Hari Narayana, Hari Narayana, Enu Manave. Hari Narayana, Hari Narayana, ತರಳ ಧ್ರುವಾನಂದ ಅಂಕುರಿಸಿದೆಯದು ತರಳ ಧ್ರುವಾನಂದ ಅಂಕುರಿಸಿದುವದು ಪರಪ್ರಜ್ಞಾತನಿಂದ ಮೊಳಗಾಯಿತು ಧರಣಿ ಶಗುಪು ಧರಣಿ ಶಗುಪು Hari Narayana, Hari Narayana, Hari Narayana, Enu Manave. Vijayana Satiyinda, Kayayiruvadu. Vijayana Satiyinda, Kayayiruvadu. Gajendra Nindra Tore, Annayitu. ನಿಜ ಶುಕ ಮುನಿಯಿಂದ ನಿಜ ಶುಕ ಮುನಿಯಿಂದ ಪರಿಭವವಾಯಿತು ನಿಜ ಶುಕ ಮುನಿಯಿಂದ ಪರಿಭವವಾಯಿತು ಅಜಲಿಲತಾಯಿತು ರಸ ಸಂತಯ ಅಜಲಿಲತಾಯಿತು ರಸ ಸವಿತಯ ಿರಲಗೆ ಕಾಮಿತ ಫಲ ದೀಪ ನಾಮ ಹೊಂದಿರಲಗೆ ಓಮನೆ ಜಪ ತಪವ್ಯಕ್ಕೆ ಕಾಮಿತ ಫಲ ದೀಪ ನಾಮ ಹೊಂದಿರಲಗೆ ಓಮನೆ ಜಪ ತಪವ್ಯ